ಹಸಿರನ್ನ ಮೈ ತುಂಬ ಹೊದ್ಕೊಂಡು ಬೆಳೀತಾ ಇರ್ತವೆ. ಕಳೆಗಳಲ್ಲಿ ವಿಶೇಷ ಗುಣಗಳಿದ್ದಾವೆ. ಅನೇಕ ಕಳೆಗಳು ಗಿಡಮೂಲಿಕೆಯಾಗಿ ನೆರವಾಗ್ತವೆ. ಕೆಲವು ಕಳೆಗಳ ಸೊಪ್ಪು, ಕಾಯಿ, ಹೂವು, ಕಾಂಡ ಇವುಗಳನ್ನು ತರಕಾರಿಯಾಗಿ ಅಡಿಗೆಗೆ ಉಪಯೋಗಿಸ್ಕೊಳ್ಬಹುದು. ಇನ್ನು ಜಾನುವಾರುಗಳು ಸಹ ಅನೇಕ ರೀತಿಯ ಕಳೆಗಳನ್ನು ತಿಂತಾ ಇರ್ತವೆ. ಇದಲ್ದರೆ ನೀವು ಹಾಕಿರುವ ಗಿಡಮರಗಳ ಬುಡಕ್ಕೆ ಈ ಕಳೆಗಳನ್ನು ಆಗಾಗ್ಗೆ ಕತ್ತರಿಸಿ ಹೊದಿಕೆಯಾಗಿ ಕೊಟ್ಟರೆ ನೀರು ಆವಿಯಾಗೋದು ಕಮ್ಮಿ ಆಗುತ್ತೆ, ನಿಧಾನವಾಗಿ ಅಲ್ಲೇ ಕರಗಿ ಗೊಬ್ಬರವಾಗ್ತದೆ. ಕಳೆಗಳು ಅನೇಕ ರೀತಿಯ ಜೀವಿಗಳಿಗೆ ಆಶ್ರಯವನ್ನು ಕೊಡ್ತವೆ, ಇನ್ನು ಬೇರೆ ಬೇರೆ ರೀತಿಯ ಉಪಯೋಗವನ್ನು ಮಾಡಿಕೊಡ್ತವೆ. ಜಾನುವಾರುಗಳಿಗೆ ಮೇವು, ಇನ್ನು ಬೇರೆ ಪ್ರಾಣಿ ಪಕ್ಷಿಗಳಿಗೂ ಸಂತಾನ ಅಭಿವೃದ್ಧಿಗೆ ಪೂರಕವಾಗಿ ಅವು ಒಂದು ರೀತಿಯಲ್ಲಿ ಪೊದೆಯಂತೆ ಮನೆಯಂತೆ ಅವಕಾಶವನ್ನು ಮಾಡಿಕೊಡ್ತವೆ. ಕೆಲವೊಂದು ಕಳೆಗಳ ಸೊಪ್ಪುಗಳನ್ನು ಉಪಯೋಗಿಸ್ಕೊಂಡು ಕೆಲವೊಂದು ಪ್ರಾಣಿ ಪಕ್ಷಿಗಳು ಗೂಡನ್ನು ಮಾಡಿಕೊಳ್ತವೆ. ಹೀಗೆ ಕಳೆಗಳ ಬಗ್ಗೆ ನಾವು ಮಾತಾಡ್ತಾ ಹೋದರೆ ತುಂಬ ಇದೆ. ಕಳೆಗಳನ್ನು ಸದ್ಬಳಕೆ ಮಾಡಿಕೊಳ್ಬೇಕು, ಗೊಬ್ಬರವಾಗಿ ಪರಿವರ್ತನೆ ಮಾಡಿಕೊಂಡ್ರೆ ಒಳ್ಳೆಯದೇ. ಸಾವಯವ ಗೊಬ್ಬರಕ್ಕೆ ಇವುಗಳನ್ನು ಹಿತವಾಗಿ ಉಪಯೋಗಿಸ್ಕೊಂಡ್ರೆ ಅನುಕೂಲಕರವಾಗಿ ನಮ್ಮ ಮಣ್ಣಿನ ಫಲವತ್ತತೆ ಹೆಚ್ಚಿಗಾಗುತ್ತೆ. ಕಳೆಗಳಲ್ಲಿರುವ ಔಷಧಿಯ ಗುಣದ ಬಗ್ಗೆ ಹಿರಿಯರಿಂದ ಅನುಭವಿಗಳಿಂದ ತಿಳಿದುಕೊಂಡ್ರೆ ಎಷ್ಟೋ ಹಣನೂ ಉಳಿತಾಯ ಆಗ್ತದೆ, ಸಣ್ಣ ಸಣ್ಣ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೂ ಪ್ರಯೋಜನ ಆಗ್ತದೆ. ಶ್ರೋತೃಗಳೇ, ಹೀಗೆ ಕಳೆಗಳ ವಿಚಾರಗಳನ್ನು ಕಲೆ ಹಾಕ್ತಾ ಹೋದರೆ ತುಂಬ ಇದ್ದಾವೆ ಅಲ್ವಾ? ಈಗ ಕಳೆಗಳ ಬಗ್ಗೆನೇ ರಚನೆಯಾಗಿರುವ ಹಾಡನ್ನು ನಿಮಗಾಗಿ ಪ್ರಸಾರ ಮಾಡ್ತಿದ್ದೀವಿ. ಬಿ ಎ ಗಣೇಶ್ ಅವರು ಹಾಡಿದರೆ, ಜೊತೆಗೆ ಕಡ್ಲೇರ ತುಳಸಿ ಮೋಹನ್ ಮತ್ತು ಚಂದ್ರಕಲಾಮೂರ್ತಿ ಅವರು ಧ್ವನಿಗೂಡಿಸಿದರೆ. ನಿಸರ್ಗದಲ್ಲಿವೇ ಹೇರಳ ಕಳೆಗಳು, ತಿನ್ನುತ್ತವೆ ಜಾನುವಾರುಗಳು, ಇವುಗಳಲ್ಲೂ ಇವೆ ಸೊಪ್ಪುಗಳು, ಇವುಗಳಲ್ಲೂ ಇವೆ ಸೊಪ್ಪುಗಳು. ನಿಸರ್ಗದಲ್ಲಿವೆ ಕೇರಳ ಕಳೆಗಳು, ಗಿಡಮೂಲಿಕೆಗೆ ಬೇಕು ಇವುಗಳು. ಕಳೆಗಳು ಏನನ್ನು ಕೇಳುವುದಿಲ್ಲ, ಗೊಬ್ಬರಗಳಿಗೆ ಬೇಕು ಇವೆಲ್ಲ, ನಿಸರ್ಗದಲ್ಲಿವೆ ಹೇರಳ ಕಳೆಗಳು, ಗಿಡಮೂಲಿಕೆಗೆ ಬೇಕು ಇವುಗಳು, ಗಿಡಮೂಲಿಕೆಗೆ ಬೇಕು ಇವುಗಳು. ಎಲ್ಲವೂ ಕೆಟ್ಟ ಕಳೆಗಳಲ್ಲ, ಪಡೆಯಿರಿ ಉಪಯೋಗಗಳನ್ನೆಲ್ಲ, ಅಳಿಸಬೇಡಿ ಇವುಗಳನ್ನು ಎಲ್ಲ, ಅಳಿಸಬೇಡಿ ಇವುಗಳನ್ನು ಎಲ್ಲ, ಅಳಿಸಬೇಡಿ ಇವುಗಳನ್ನು ಎಲ್ಲ. ಸ್ವರ್ಗದಲ್ಲಿವೆ ಹೇರಳ ಕಳೆಗಳು, ಗಿಡಮೂಲಿಕೆಗೆ ಬೇಕು ಇವುಗಳು, ಗಿಡಮೂಲಿಕೆಗೆ ಬೇಕು ಇವುಗಳು. ಕಳೆಗಳ ಬೆಳವಣಿಗೆ ಕಣ್ಣಿಗೆ, ಕಳೆಗಳ ಬೆಳವಣಿಗೆ ಕಣ್ಣಿಗೆ, ಬಿಸಾಡಬೇಡಿ ಆಚೆಗೆ ಸೇರಿಸಿ ಮಣ್ಣಿಗೆ, ಸೇರಿಸಿ

ಮಣ್ಣಿನ ಮಾಲಿನ್ಯ ಹೊಳಿತಲ್ಲ, ಕೇರಳ ವೃಕ್ಷಗಳಿರುವುದು ಕೆಡುಕಲ್ಲ. ಮಣ್ಣಿನ ಮಾಲಿನ್ಯ ಹೊಳಿತಲ್ಲ, ಕೇರಳ ವೃಕ್ಷಗಳಿರುವುದು ಕೆಡುಕಲ್ಲ. ಫಲವತ್ತತೆಯ ಪ್ರಯತ್ನಗಳು ಸಾಕಾಗಿಲ್ಲ, ಫಲವತ್ತತೆಯ ಪ್ರಯತ್ನಗಳು ಸಾಕಾಗಿಲ್ಲ. ಕಡೆಗಣಿಸದಿದ್ದರೆ ಬದುಕಿನಲ್ಲಿ ಕೋಳಿಲ್ಲ, ಕಡೆಗಣಿಸದಿದ್ದರೆ ಬದುಕಿನಲ್ಲಿ ಕೋಳಿಲ್ಲ, ಕೋಳಿಲ್ಲ. ಮಣ್ಣು ಮನುಕುಲದ ಕಣ್ಣು, ಮಣ್ಣು ಮನುಕುಲದ ಕಣ್ಣು. ಕಣ ಮಣ್ಣು ಹಿತವಾಗಿರಲಿ, ಕಣಕಣ ಮಣ್ಣು ಹಿತವಾಗಿರಲಿ. ಉಪಕಾರಿ ಜೀವಿಗಳು ಕೇರಳವಾಗಿರಲಿ, ಕಣಕಣ ಮಣ್ಣು ಹಿತವಾಗಿರಲಿ. ಉಪಕಾರಿ ಜೀವಿಗಳು ಕೇರಳವಾಗಿರಲಿ. ಸಾವಯವ ಸಂಪತ್ತು ಸಮೃದ್ಧಿಯಾಗಿರಲಿ, ಸಾವಯವ ಸಂಪತ್ತು ಸಮೃದ್ಧಿಯಾಗಿರಲಿ. ನಮ್ಮೆಲ್ಲರ ಬದುಕು ಹಸನಾಗಿರಲಿ, ನಮ್ಮೆಲ್ಲರ ಬದುಕು ಹಸನಾಗಿರಲಿ. ಕೇಳುಗರೆ, ನೀರು ನಮ್ಮ ಜೀವರಕ್ಷಕ. ಅನೇಕ ಜೀವಿಗಳನ್ನು ಬೆಳೆಸುವ ಈ ಅದ್ಭುತವಾದ ಸಂಪನ್ಮೂಲ ಇಲ್ಲದೆ ಹೋದರೆ ತುಂಬ ತುಂಬ ಕಷ್ಟ. ನಮ್ಮ ಶಾರೀರಿಕ ಚಟುವಟಿಕೆಗಳಿಗೆ ನೀರು ಅಗತ್ಯವಾಗಿ ಪ್ರತಿನಿತ್ಯನೂ ಬೇಕು. ಇದರಂತೆ ಇತರೆ ಜೀವಿಗಳಿಗೂ ಸಸ್ಯಗಳಿಗೂ ನೀರಿನ ಅಗತ್ಯತೆ ಇದ್ದೇ ಇದೆ. ರೈತ ಬಾಂಧವರೇ, ಸಾರ್ವಜನಿಕರೇ, ಮಳೆ ನೀರು ಹಿತವಾದದ್ದೇ. ಮಳೆ ನೀರಿನಲ್ಲಿ ಅನವಶ್ಯಕವಾದ ಲವಣಾಂಶಗಳು, ಅಪಾಯಕಾರಿಯಾದ ಪದಾರ್ಥಗಳು ಇರೋದೇ ಇಲ್ಲ. ನೋಡಿ, ಮಳೆ ನೀರು ಮಣ್ಣಿಗೆ ಬಿದ್ದು ಅಂತರ್ಜಲಕ್ಕೆ ಸೇರಿಕೊಂಡಾಗ ಭೂಮಿಯಲ್ಲಿರುವ ಮಣ್ಣಿನಲ್ಲಿರುವ ಅನವಶ್ಯಕವಾದದ್ದನ್ನು ಅದು ಸೆಳೆದುಕೊಂಡು ಮುಂದೆ ಸಾಗಿ ಮತ್ತೆ ನಮ್ಮ ಹೊಟ್ಟೆಯನ್ನು ಸೇರುತ್ತೆ. ಅಂತರ್ಜಲದಲ್ಲಿ ಆಳಕ್ಕೆ ಹೋದಷ್ಟು ಅಪಾಯಕಾರಿ ಲವಣಾಂಶಗಳು ನೀರಿನೊಂದಿಗೆ ಸೇರಿಕೊಂಡು ನಮ್ಮ ದೇಹವನ್ನು ಹಾಳು ಮಾಡಲಿಕ್ಕೆ ಹೊರಡ್ತವೆ. ಕ್ಯಾಲ್ಶಿಯಮ್ಮು, ಮೆಗ್ನೇಷಿಯಮ್ಮು, ಸೋಡಿಯಮ್ಮು, ಕೋಬಾಲ್ಟು, ನಿಕ್ಕಲ್ಲು, ನೈಟ್ರೇಟು, ಹೀಗೆ ಇವೆಲ್ಲ ಅಪಾಯಕಾರಿಯಾದವೆ. ಹೀಗಿರೋದ್ರಿಂದ ಮಳೆ ನೀರನ್ನು ನಾವು ಸಂರಕ್ಷಣೆ ಮಾಡಿಕೊಂಡು ಬಳಸಿದಷ್ಟು ವಿಶೇಷವಾಗಿ ಮನುಷ್ಯರಿಗೆ ತುಂಬ ಒಳ್ಳೆಯದು, ಭೂಮಿಗೂ ಅಷ್ಟೇ. ಭೂಮಿಗೆ ಅಂತರ್ಜಲವನ್ನು ಕೂಡಿಸಿದಷ್ಟು ನಿಧಾನವಾಗಿ ಮಣ್ಣು ಕೆಡ್ತ ಹೋಗ್ತದೆ. ಇದಕ್ಕಾಗಿ ಮಳೆ ನೀರನ್ನು ಇಂಗಿಸಿದಷ್ಟು, ತಂಗಿಸಿದಷ್ಟು ಉಪಯುಕ್ತವೇ. ಈ ಕುರಿತ ಹಾಡನ್ನು ಈಗ ಪ್ರಸಾರ ಮಾಡ್ತಿದ್ದೀವಿ ಶ್ರೋತೃಗಳೇ. ಬಿ ಎ ಗಣೇಶ್, ಕಡ್ಲೇರ ತುಳಸಿಮೋಹನ್ ಮತ್ತು ಚಂದ್ರಕಲಾಮೂರ್ತಿ ಅವರು ಈ ಹಾಡಿಗೆ ಧ್ವನಿಗೂಡಿಸಿದ್ದಾರೆ. ಮೋಡಗಳ ಮೋಡಿಯಿಂದ ಹುವಿಯಾಡಿಯಿಂದ, ಚಲ ಚಲ ನಮಗಿದು ಬಲ ಬಲ, ಮೋಡಗಳ ಮೋಡಿಯಿಂದ ಹುವಿಯಾಡಿಯಿಂದ, ಮೋಡಗಳ ಮೋಡಿಯಿಂದ ಹುವಿಯಾಡಿಯಿಂದ. ಫಲವೇ ಜೀವ ಪಾರದಿರಲಿ ಅಭಾವ ಸಂಕಲ್ಪವ ಸಂರಕ್ಷಣೆಗೆ ಮಾರ್ಗವ ಮಾಡಿ ಸಂಕಲ್ಪವ ಸಂರಕ್ಷಣೆಗೆ ಮಾರ್ಗವ ಸಂರಕ್ಷಣೆಗೆ ಮಾರ್ಗವ ಸಂರಕ್ಷಣೆಗೆ ಮಾರ್ಗವ ಮೋಡಗಳ ಮೋಡಿಯಿಂದ ಭುವಿಯಾಡಿಯಿಂದ ಬೇಕು ನೀರು ಎಚ್ಚರವಾಗಿ ಬಳಸಿ ಎಲ್ಲರೂ ನಿತ್ಯವು ಬೇಕು ನೀರು ಎಚ್ಚರವಾಗಿ ಬಳಸಿ ಎಲ್ಲರೂ ಅಂತರ್ಜಲ ಸರಿಯುತ್ತಿದೆ ದೂರು ದೂರು ಅಂತರ್ಜಲ ಸರಿಯುತ್ತಿದೆ ದೂರು ದೂರು ತಪ್ಪದೆ ಸಂರಕ್ಷಿಸಿ ಮಳೆ ನೀರು ಸಂರಕ್ಷಿಸಿ ಮಳೆ ನೀರು ತಪ್ಪದೆ ಸಂರಕ್ಷಿಸಿ ಮಳೆ ನೀರು ಮೋಡಗಳ ಮೋಡಿಯಿಂದ ಭುವಿಯಾಡಿಯಿಂದ ಮೋಡಗಳ ಮೋಡಿಯಿಂದ ಭುವಿಯಾಡಿಯಿಂದ ಪ್ರಾರ್ಥನೆ ಕೀಟ ಪ್ರೇಯಿಂಗ್ ಮ್ಯಾಂಟಿಸ್ ಅನ್ಕೊಂಡು ಕರೆಯಲಾಗ್ತಾ ಇದೆ. ಮುಂಗಾಲುಗಳು ಉದ್ದವಾಗಿರ್ತವೆ, ಕಾಲುಗಳಲ್ಲಿ ಚೂಪನೆಯ ರಚನೆ ಇರುತ್ತೆ. ಕಾಲುಗಳನ್ನು ಮಡಿಚಿಕೊಂಡು ಪ್ರಾರ್ಥನೆಯ ರೀತಿಯಲ್ಲಿ ಅದು ಕೂತ್ಕೊಂಡು ಹೊಂಚು ಹಾಕ್ತಾ ಇರುತ್ತೆ. ನಮಗೇನು ಸಮಸ್ಯೆ ಮಾಡೋದಿಲ್ಲ, ನಮಗೆ ಕಚ್ಚೋದಾಗಲಿ ಕಾಲುಗಳಿಂದ ಹೊಡೆಯೋದಾಗಲಿ ಮಾಡೋದಿಲ್ಲ. ಆದರೆ ಅನೇಕ ರೀತಿಯ ಹುಳುಗಳು ಬೆಳೆಗಳಲ್ಲಿ ಕಾಣಿಸ್ತಾ ಇರ್ತಾವಲ್ಲ, ಅವುಗಳನ್ನು ಹಿಡಿದು ತನ್ನ ಆಹಾರವಾಗಿ ಬಳಕೆ ಮಾಡೋ ನಿಟ್ಟಿನಲ್ಲಿ ಈ ಪ್ರಾರ್ಥನೆ ಕೀಟ ಅಥವಾ ಪ್ರೇಯಿಂಗ್ ಮ್ಯಾಂಟಿಸ್ ಕೆಲಸ ಮಾಡ್ತಾ ಇರುತ್ತೆ. ನೋಡಲಿಕ್ಕೆ ಸುಂದರವಾಗಿರುತ್ತೆ, ಹಸಿರು ಬಣ್ಣದಲ್ಲೂ ಇರುತ್ತೆ, ಹಾಗೆ ಬೇರೆ ಬೇರೆ ಬಣ್ಣಗಳಲ್ಲೂ ಕಾಣಸಿಗುತ್ತೆ. ಕಾಲುಗಳು ದೊಡ್ಡವಾಗಿರ್ತವೆ, ಹಾಗೆ ಮೀಸೆಗಳು ಸಹ ಉದ್ದವಾಗಿರ್ತವೆ, ದೇಹನೂ ಉದ್ದವಾಗಿರುತ್ತೆ. ಪ್ರೇಯಿಂಗ್ ಮ್ಯಾಂಟಿಸ್ನಲ್ಲಿ ಬಗೆ ಬಗೆಯ ಪ್ರಭೇದಗಳನ್ನು ಕಾಣಬಹುದು. ಒಟ್ಟಾರೆ ಈ ಪ್ರಾರ್ಥನೆ ಕೀಟ ಕೃಷಿಕರಿಗೆ ಉಪಕಾರಿ ಜೀವಿ. ಈ ಕುರಿತಂತೆ ರಚನೆಯಾಗಿರುವ ಹಾಡು ಈಗ ನಿಮಗಾಗಿ ಬಿತ್ತರವಾಗ್ತಾ ಇದೆ. ಬಿ ಎ ಗಣೇಶ್ ಮತ್ತು ಸಂಗಡಿಗರು ಸೊಗಸಾಗಿ ಈ ಗೀತೆಗೆ ಸ್ವರ ಕೊಟ್ಟು ಹಾಡಿದ್ದಾರೆ. ಸೊಗಸಾದ ನೋಟ ಸೊಗಸಾದ ನೋಟ ಕೆಲಸದಲ್ಲಿ ಹಠ ರೈತರ ಒಡನಾಟ ಕೆಲಸದಲ್ಲಿ ಹಠ ರೈತರ ಒಡನಾಟ ಪ್ರಾರ್ಥನ ಗೀತ ಸೊಗಸಾದ ನೋಟ ಪ್ರಾರ್ಥನ ಗೀತ ಸೊಗಸಾದ ನೋಟ ಕರಗಸದಂತಹ ಕಾಲುಗಳು ಬಲಿಯಾಗುತ್ತವೆ ಹುಳುಗಳು ಕರಗಸದಂತಹ ಕಾಲುಗಳು ಬಲಿಯಾಗುತ್ತವೆ ಹುಳುಗಳು ಬೇಡವಾಗುತ್ತವೆ ವಿಷಗಳು ಬೇಡವಾಗುತ್ತವೆ ವಿಷಗಳು ತಗ್ಗುತ್ತವೆ ಖರ್ಚುಗಳು ತಗ್ಗುತ್ತವೆ ಖರ್ಚುಗಳು ಪ್ರಾರ್ಥನಾ ಕೀಟ ಸಕಸಾದ

ಇಎಂಐ ಸಾಲ ಸೌಲಭ್ಯವಿದೆ. ಸಾಲದ ಕಂತುಗಳನ್ನು ವಾಯಿದೆಗೆ ಸರಿಯಾಗಿ ಪಾವತಿ ಮಾಡುವವರಿಗೆ ಶೇಕಡಾ 0.5% ಬಡ್ಡಿ ರಿಯಾಯಿತಿ ನೀಡಲಾಗುವುದು. ಕರ್ನಾಟಕ ರಾಜ್ಯದ ಅತ್ಯುತ್ತಮ ಸಹಕಾರ ಸಂಘ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆ ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಸುಳ್ಯ 19 ಶಾಖೆಗಳನ್ನು ಹೊಂದಿದ್ದು ಕೊಡಗಿನಲ್ಲಿ ಮಡಿಕೇರಿ, ಕುಶಾಲನಗರ, ನಾಪೋಕ್ಲು, ಸೋಮಾಪೇಟೆಯಲ್ಲಿ ಶಾಖೆಗಳು ಇದೆ. ಸುದ್ದಿ ಜಂಪೆ ಓದ್ತಾ ಇರುವು ಕಾನಡ್ಕ ಡಿನದೇವಯ್ಯ. ಜಂಪೆ ಮುಖ್ಯಾಂಶಗ ಫೆಬ್ರವರಿ 13-15 ಕೊಡಗು ಜಿಲ್ಲಾ ಮಟ್ಟದ ಮಕ್ಕಳ ಕಲಿಕಾ ಹಬ್ಬ. ಫೆಬ್ರವರಿ 17 ತಹಶೀಲ್ದಾರರ ಗ್ರಾಮ ವಾಸ್ತವ್ಯ. ಜಂಪೆನ ವಿವರ. ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಸಮಗ್ರ ಶಿಕ್ಷಣ ಕರ್ನಾಟಕ ಇವರ ಕೂಡುಕೂಟಲಿ ಕೊಡಗು ಜಿಲ್ಲಾ ಮಟ್ಟದ ಮಕ್ಕಳ ಕಲಿಕಾ ಹಬ್ಬ ಫೆಬ್ರವರಿ 13-15 ಮೂರ್ನಾಡು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿದೆ. ಕೊಡಗು ಜಿಲ್ಲಾ ಮಟ್ಟದ ಮಕ್ಕಳ ಕಲಿಕಾ ಹಬ್ಬದ ಉದ್ಘಾಟನಾ ಸಮಾರ ಫೆಬ್ರವರಿ 13 ಬೆಳಗ್ಗೆ 10 ನಡೆದಿದೆ. ಶಾಲಾ ಶಿಕ್ಷಣ ಸಾಕ್ಷರತೆ ಹಂಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿಶಿ ನಾಗೇಶ್, ಶಾಸಕರು ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದವೆ. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿನ ಕಡೆಗೆ ಪ್ರಯುಕ್ತ ಕರಿಕೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿನ ಚೆತ್ತುಗಾಯ ವಿಎಸ್ಎಸ್ಎನ್ಎಲ್ ಸಭಾಬಾಡಲಿ ತಹಸೀಲ್ದಾರ ನೇತೃತ್ವದಲ್ಲಿ ಫೆಬ್ರವರಿ 17 ಬೆಳಗ್ಗೆ 10 ಗ್ರಾಮ ವಾಸ್ತವ್ಯ ಜಂಬಾರ ನಡೆದಿದ್ದ ತಾಲೂಕು ತಹಸೀಲ್ದಾರ್ ಅವು ತಿಳಿಸಿದರು. ಮಾನವ ಸಂಪನ್ಮೂಲ ಇಲಾಖೆಯ ಅಡಿಯಲ್ಲಿ ನಡೆಯುವ ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 2023-24 ಸಾಲಿಗೆ 6 ಕ್ಲಾಸ್ಗೆ ಪ್ರವೇಶಕ್ಕಾಗಿ ವಿದ್ಯಾರ್ಥಿಗಳಿಂದ ಆನ್ಲೈನ್ನಲ್ಲಿ ಅರ್ಜಿಗಳನ್ನು ಈಗಾಗಲೇ ಕರೆದಿದ್ದು ಅರ್ಜಿ ಸಲ್ಲಿಸುವ ದಿನ ಫೆಬ್ರವರಿ 15 ವಿಸ್ತರಿಸಲು. ಅರ್ಹ ಮತ್ತು ಆಸಕ್ತ ವಿದ್ಯಾರ್ಥಿಗ ಉಚಿತವಾಗಿ ಸಲ್ಲಿಸಕ್ಕೆ ಈಗಾಗಲೇ ಅರ್ಜಿ ಸಲ್ಲಿಸಿದವು. ಏನಾದರೂ ತಿದ್ದುಪಡಿ ಮಾಡಿಕೆ ಇಷ್ಟಪಟ್ಟಲ್ಲಿ ಅಂಥವಕ್ಕೆ ಅದೇ ವೆಬ್ಸೈಟ್ಲಿ ಫೆಬ್ರವರಿ 16-17 ಅವಕಾಶ ಕಲ್ಪಿಸಲು. ಈ ಅವಕಾಶನ ಸದುಪಯೋಗ ಮಾಡಿಕೊಳ್ಳುವಂಗೆ ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯದ ಪ್ರಾಂಶುಪಾಲರು ತಿಳಿಸಲು. ವಿರಾಜಪೇಟೆಯಲ್ಲಿರುವ ಮಾಜಿ ಸೈನಿಕರ ಇಸಿಎಚ್ಎಸ್ ಪಾಲಿಕ್ಲಿನಿಕ್ ಡಾಕ್ಟರ್ ತಾರೀಖು 14 ತಾರೀಖು 21 ಇರುದುಲೆತ ಪಾಲಿಕ್ಲಿನಿಕ್ನ ಅಧಿಕಾರಿಗ ತಿಳಿಸಲು. ನೆಲ್ಲಿ ಹುದಿಕೇರ್ನ ಶ್ರೀ ಮುತ್ತಪ್ಪ ಕಲಾ ಸಂಘದ ವತಿಯಿಂದ ತಾರೀಖು 18 6 ವರ್ಷದ ಮಹಾಶಿವರಾತ್ರಿ ಜಾಗರಣ ಮಹೋತ್ಸವ ನಡೆದಿದೆ. ಅದೇ ದಿನ ಸಾಯಂಕಾಲ 5 ಮುತ್ತಪ್ಪ ದೇವಸ್ಥಾನದ 10 ಕಾವೇರಿ ಹೊಳೆವರೆಗೆ ಮೆರವಣಿಗೆ ಹೋಗಿ ಕಾವೇರಿ ಮಾತೆಗೆ ಬಾಗಿನ ಅರ್ಪಣೆ ಮತ್ತು ಶ್ರೀ ಮುತ್ತಪ್ಪ ದೇವಸ್ಥಾನದ ಸಭಾಂಗಣದಲ್ಲಿ ಸಾಯಂಕಾಲ 6:30 ಕಾರ್ಯಕ್ರಮ ಶ್ರೀ ಮುತ್ತಪ್ಪ ದೇವಸ್ಥಾನ ನಡೆದಿದೆ. ಮುತ್ತಪ್ಪ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷ ಪಿಡಿ ಚಿಯಣ್ಣ ಅವರು ತಿಳಿಸಲು. ಸಿರಿಗನ್ನಡ ವೇದಿಕೆ ಹಂಗೆ ಮಹಿಳಾ ಘಟಕದ ವತಿಯಿಂದ ಶಿವರಾತ್ರಿನ ಪ್ರಯುಕ್ತ ಕವನಗಳನ್ನ ಆಹ್ವಾನಿಸಲು. ತಾರೀಖು 15 974079704 ಈ ವಾಟ್ಸ್ಆಪ್ಗೆ ಕವನಗಳನ್ನ ಕಳಿಸಕ್ಕೆ. ಶಿವನು ಭಿಕ್ಷೆಗೆ ಬಂದ ತೆಳುವ ಹಾಡು, ಬೆಲ್ಲವ ಬೇಡುವ ಶಿವ, ದೂರದ ಸ್ಮಶಾನದಲ್ಲಿ ಹಸಿ ಸವದ ತಲೆ ಸೀಳಿ ಕಪಾಲ ಕೃತಿ ತಯಾರಿಸುವ ಶಿವ, ಸೋಮರಸ ಪ್ರಿಯ, ನಾಟ್ಯ ಶಿವ, ಬುಡಕಟ್ಟು ಜನಾಂಗದ ಶಿವ, ಹಿಂಗೆ ವಿಷಯದ ಹಿನ್ನೆಲೆ ಇಟ್ಟುಕೊಂಡು ಬರೆದ ಕವನಗಳನ್ನ ಮಾತ್ರ ಪರಿಗಣಿಸುವೆ. ಕವನಗಳನ್ನ ಅಕ್ಷರ ತಪ್ಪಿಲ್ಲದೆ ಬರೆದು ತಮ್ಮ ಹೆಸರು, ವಿಳಾಸ, ಮೊಬೈಲ್, ಊರು ಇದರೊಟ್ಟಿಗೆ ಕಳಿಸಕ್ಕು. ಕೇಂದ್ರ ಕ್ರೀಡಾ ಪ್ರಾಧಿಕಾರದ ವತಿಯಿಂದ ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ನಡೆದ ರಾಷ್ಟಮಟ್ಟದ 5 ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಕ್ರೀಡಾಕೂಟದ 18 ವಯೋಮಿತಿನ ಅಥ್ಲೆಟಿಕ್ಸ್ ವಿಭಾಗದ ಉದ್ದಜಿಗಿತಲ್ಲಿ ಕರ್ನಾಟಕ ರಾಜ್ಯನ ಪ್ರತಿನಿಧಿಸಿದ ಕೂಡಿಗೆನ ಭೂಮಿಕಾ 2 ಸ್ಥಾನ ಪಡ್ಕೊಂಡಿತು. 12.02 ಅಂತರಲ್ಲಿ ಹಾರಿ ಬೆಳ್ಳಿ ಪದಕಕ್ಕೆ ಭಾಜನರಾದವು. ಇವು ಮೂಲತಃ ಶಿವಮೊಗ್ಗ ನಾಗರಾಜ್ ಜಯಮ್ಮ ದಂಪತಿನ ಮಗಳಾಗಿದ್ದು ಭೂಮಿಕಾ ಕೂಡಿಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ದ್ವಿತೀಯ ಪಿಯುಸಿ ವಿದ್ಯಾರ್ಥಿ. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಸುಳ್ಯ, ಶಾಖೆ ಕುಶಾಲನಗರ, ಮಡಿಕೇರಿ, ನಾಪೋಕ್ಲು, ಸೋಮವಾರಪೇಟೆ. ಭರವಸೆಯ ಬೆಳಕೊಂದು ತಂದಿದೆ ಹುರುಪು ಹೊಸತೊಂದು, ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರಚಾರವನ್ನು ಎಚ್ಚರಿಕೆಯಿಂದ. ಗರ್ಭಿಣಿಯರಲ್ಲಿ ಕಾಣಿಸಿಕೊಳ್ಳುವ ಮಧುಮೇಹವನ್ನು ತಡೆಗಟ್ಟಬಹುದು ಮತ್ತು ನಿಯಂತ್ರಿಸಬಹುದು. ಗರ್ಭಾವಸ್ಥೆಯ ಮಧುಮೇಹ ತಾಯಿ ಮತ್ತು ಮಗುವಿನಲ್ಲಿ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಮತ್ತು ಜೀವಕ್ಕೆ ಅಪಾಯ ಒಡ್ಡಬಹುದು. ಜಾಗ್ರತೆ: ಮೊದಲ 24-28 ವಾರಗಳಲ್ಲಿ ತಪ್ಪದೇ ರಕ್ತ ಪರೀಕ್ಷೆ ಮಾಡಿಸಿ. ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಗರ್ಭಿಣಿಯರಿಗೆ ರಕ್ತ ಪರೀಕ್ಷೆ ಉಚಿತ. ಗರ್ಭಿಣಿಯರ ಊಟದಲ್ಲಿ ಎಣ್ಣೆ ಮತ್ತು ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡಿ ಗರ್ಭಾವಸ್ಥೆಯ ಮಧುಮೇಹ ತಡೆಯಿರಿ. ಸಹಜವಾದ ಹೆರಿಗೆಯಿಂದ ಆರೋಗ್ಯವಂತ ಮಗುವನ್ನು ಪಡೆಯಿರಿ. ಪ್ರಕಟಣೆ: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಪಿ ಪಿಎನ್ಜಿ ಕ್ರಿಯೇಷನ್ ಅರ್ಪಿಸಿಡುವ ಪಟ್ಟಡ ರೀನಾ ಪ್ರಕಾಶ್ ನಿರ್ಮಾಣ ಹತ್ರ, ಬಾಳೆಯಡ ಪ್ರತೀಶ್ ಪೂವಯ್ಯ ಆಚೆಯಡ ಗಗನ್ ಗಣಪತಿ ನಿರ್ದೇಶನ ಹತ್ರ, ಪಟ್ಟೋಲೆ ಪಳಮೇಲಿಂಜಿ ಆಂಜಿ ಎಡ್ತ ಆದ್ಯ ಪೌರಾಣಿಕ ಕೊಡವ ಸಿನಿಮಾ ಕಲ್ಲಕೆರೆ ಮಾದೇವಿ, ಕೋಕೇರಿ ಪಿಂಜ ವಿರಾಜ್ ಪಟೇಲ್ ಭರ್ಜರಿ ಪ್ರದರ್ಶನ ಕಂಡ ಈ ಸಿನಿಮಾ ಇದೀಗ ನಾಪೋಕ್ಲು ಕೊಡವ ಸಮಾಜದಲ್ಲಿ ಇದೇ 12ರಲ್ಲಿಂಜಿ 14ನೇ ತಾರೀಖು ಕೆತ್ತನೆ ಪೊಲಕ 11 ಮಜ್ಜನ ದಂಡ ವೈಪತ್ ಅಂಜಿ ಪಿಂಜ ಬೈಟ್ 7 ಗಂಟೆಗೆ ದಿನೋದಿ 4 ಪ್ರದರ್ಶನ ಕಾಂಬ ಟಿಕೆಟ್ ಪ್ರದರ್ಶನ ಜಾಗತ್ಲೆ ಕಟ್ಟುವ ಮಾ ಜನ ಎಲ್ಲ ಬಂತು ಸಿನಿಮಾ ನೋಡಿತು ಒತ್ತಾಸೆ ತಾರಿ ಎಂದು ಕಟ್ಟಣಿತು ಕಲ್ಲಕೆರೆ ಮಾದೇವಿ ಸಿನಿಮಾ ತಂಡ. ಪಾಕಶಾಲಾ ಪಾಕಶಾಲಾ ಹೋಟೆಲ್ ಉದ್ಯಮದಲ್ಲಿ ಖ್ಯಾತಿ ಗಳಿಸಿರುವ ಕೆಎನ್ ವಾಸುದೇವ ಅಡಿಗ ಅವರ ಪಾಕಶಾಲಾ ಇದೀಗ ಮಡಿಕೇರಿಯಲ್ಲಿ. ಶುಚಿ ರುಚಿ ಮತ್ತು ವೈವಿಧ್ಯಮಯ ತಿನಿಸುಗಳಿಗೆ ಇನ್ನೊಂದು ಹೆಸರು ಪಾಕಶಾಲಾ. ಸಸ್ಯಹಾರಿ ಊಟೋಪಚಾರಕ್ಕಾಗಿ ಪಾಕಶಾಲಾ, ರೆಡ್ ಬ್ರಿಕ್ಸ್ ಇನ್ ಕೊಹಿನೂರು ರೋಡ್, ಮಡಿಕೇರಿ. ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಮುಳಿಯಾದಲ್ಲಿ ಇದೇ February 13-28 ಡೈಮಂಡ್ ಫೆಸ್ಟ್. ಡೈಮಂಡ್ ಆಭರಣಗಳ ಲಾರ್ಜೆಸ್ಟ್ ಅಂಡ್ ವೈಡೆಸ್ಟ್ ಕಲೆಕ್ಷನ್. ಡೈಮಂಡ್ ಆಭರಣಗಳು 4,850 ರೂಪಾಯಿಯಿಂದ ಕೈಗೆಟುಕುವ ವೈಭವ. ಬನ್ನಿ ಮುಳಿಯಾ ಜುವೆಲ್ಸ್ನ ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಮಳಿಗೆಗೆ. ಕಂಬಿಬಾಣೆ ಮಾಗಡೂರು ಶ್ರೀ ವಿಶ್ವನಾಥ ಕ್ಷೇತ್ರದಲ್ಲಿ ಮಹಾಶಿವರಾತ್ರಿ ಮಹೋತ್ಸವ ಈ ತಿಂಗಳ 12ರಂದು ಭಾನುವಾರ ಸಂಜೆ 8 ಗಂಟೆಗೆ ದೇವಾಲಯದ ಧ್ವಜಾರೋಹಣದೊಂದಿಗೆ ಪ್ರಾರಂಭಗೊಂಡು ಪ್ರತಿದಿನ ವಿವಿಧ ಪೂಜಾ ಕೈಂಕರ್ಯಗಳೊಂದಿಗೆ February 18 ರಾತ್ರಿ ಧ್ವಜ ಇಳಿಸುವ ತನಕ ವಿಜೃಂಭಣೆಯಿಂದ ನಡೆಯಲಿದೆ. ಊರಿನ ಸಮಸ್ತ ಭಕ್ತಾದಿಗಳು ಪ್ರತಿದಿನ ಪೂಜಾ ಕಾರ್ಯದಲ್ಲಿ ಭಾಗಿಯಾಗಿ ಶಿವನ ಕೃಪೆಗೆ ಪಾತ್ರರಾಗಬೇಕಾಗಿ ಶ್ರೀ ಕ್ಷೇತ್ರ ಆಡಳಿತ ಮಂಡಳಿಯವರು ಕೋರಿದ್ದಾರೆ. ಅಬ್ಬಬ್ಬ, ಮದುವೆಗೆ ಹಾಲ್ ಬುಕ್ ಮಾಡೋಣ ಅಂದ್ರೆ ಎಲ್ಲೂ ಸಿಕ್ತಿಲ್ಲ, ಎಲ್ಲ ಬುಕ್ ಆಗೋಗಿದೆ. ಅದಕ್ಕೆ ಇಷ್ಟು ಟೆನ್ಷನ್? ಕಾಫಿ ಕೇಸ್ ಅಲ್ಲಿ ಕೂರ್ಗಿದೆಯಲ್ಲ, ಅಲ್ಲಿ ಎಲ್ಲ ಅತ್ಯಾಧುನಿಕ ಸೌಕರ್ಯ ಇರೋ ವೈಟ್ ಪೆಟಲ್ಸ್ ಹಾಲ್ ಇದೆ. ಯಾವುದೇ ಫಂಕ್ಷನ್ ಅಚ್ಚುಕಟ್ಟಾಗಿ ಮಾಡಬಹುದು. ಕಾಫಿ ಕ್ಯಾಸಲ್ ಕೂರ್ಗ್ ಅಂಡ್ ವೈಟ್ ಪೆಟಲ್ಸ್ ಫಂಕ್ಷನ್ ಹಾಲ್. ಕಾಫಿ ತೋಟದೊಳಗಿನ ಕಾಟೇಜಸ್, ಸ್ವಿಮ್ಮಿಂಗ್ ಪೂಲ್, ಕೆರೆ, ಕೆನೋಪೀಸ್, ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ, ಶುಚಿ ರುಚಿಯಾದ ಕೊಡಗಿನ ಸಾಂಪ್ರದಾಯಿಕ ಹಾಗೂ ಎಲ್ಲ ವಿಧದ ಫುಡ್ಗಳು. ಬನ್ನಿ ಕಾಫಿ ಕೇಸ್ ಅಲ್ ಕೂರ್ಗ್, ಬಲ್ಮುರಿ ರೋಡ್, ಮುರ್ನಾಡ್. ಕಾಂಟ್ಯಾಕ್ಟ್ 9900311311. ಭಾಗಮಂಡಲ ಹೋಬಳಿ ಅಯ್ಯಂಗೇರಿ ಗ್ರಾಮದ ಶ್ರೀ ಕೃಷ್ಣ ಚಿನ್ನತಪ್ಪ ದೇವರ ವಾರ್ಷಿಕ ಉತ್ಸವ ಇದೇ 14-16 ನಡೆಯಲಿದೆ. 14ರಂದು ಮಂಗಳವಾರ ಬೆಳಿಗ್ಗೆ 6 ಗಂಟೆಗೆ ಬೆಳಗಿನ ಹಬ್ಬ, ಸಂಜೆ 7 ಗಂಟೆಯಿಂದ 10 ಗಂಟೆವರೆಗೆ ಧಾರಾ ಪೂಜೆ ಮತ್ತು ಅಪ್ಪತ್ತ ಪೂಜೆ, 15ರಂದು ಬುಧವಾರ ದೊಡ್ಡ ಹಬ್ಬ ಪಟ್ಟಣಿ, 16ರಂದು ಗುರುವಾರ ಭಂಡಾರ ಇಡುವುದು ಮತ್ತು ಅನ್ನದಾನ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಳ್ಳುವಂತೆ ದೇವಸ್ಥಾನದ ಅಧ್ಯಕ್ಷರು, ಆಡಳಿತ ಮಂಡಳಿಯವರು, ಉತ್ಸವ ಸಮಿತಿಯವರು ಕೇಳಿಕೊಂಡಿದ್ದಾರೆ. February 1 ಮರಣಪಟ್ಟ ಮಾದಾಪುರ ಹಾಡಗೇರಿ ಗ್ರಾಮ ಕುಟ್ಟಂಡ ಉತ್ತಯ್ಯ ಚಿಮ್ಮಿ ಐಂಡ ಮಾದಕಾರ್ಯ ನಾಳೆ ನಾರಾಚ ಪಲಕ 11 ಗಂಟೆಗೆ ಹಾಡಗೇರಿಲುಳ್ಳ ಸ್ವಂತ ಮನೆಯಲ್ಲಿ ನಡಪ. ಒಕ್ಕಕಾರ ಊರುಕಾರ ಬೆಂದು ಚಂಗಾದಿಯಲ್ಲ ಇದನ್ನೇ ಆಹ್ವಾನ ದರ್ಜಿತು ಬರನೊಂದು ಐಂಡ ಮಕ್ಕ ಮೈಮಕ್ಕ ಕಿರುಮಕ್ಕ ಪಿಂಜ ಒಕ್ಕಕಾರ ಕಟ್ಟಂಡಿತು. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಮೆಗಾ ಆಫರ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಎಸಿ, ಗೀಸರ್, ಎಲ್ಲ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಬ್ರಾಂಡೆಡ್ ಐಟಮ್ಸ್, ಲೋಯೆಸ್ಟ್ ಪ್ರೈಸ್, ಅಟ್ರಾಕ್ಟಿವ್ ಎಕ್ಸ್ಚೇಂಜ್ ಆಫರ್, ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ರೀ, ನಮ್ ಈ ಆನಿವರ್ಸರಿಗೆ ನಿಮ್ಗೆ ಹೊಸ ಡ್ರೆಸ್, ಸೂಟ್, ಬ್ಲೇಸರ್ ಪ್ರೆಸೆಂಟ್ ಮಾಡ್ಬೇಕು ಅಂತ ಇದೀನಿ, ಎಲ್ ಪರ್ಚೇಸ್ ಮಾಡೋಣ? ನೀನು ಕೊಡ್ಸೋದಾದ್ರೆ ವಿರಾಜ್ ಪೇಟೆಯ ರೇಮಂಡ್ ಶಾಪಿಂಗ್ ಲೇ ಕೊಡ್ಸು, ಯಾಕಂದ್ರೆ ಅಲ್ಲಿ ಲೇಟೆಸ್ಟ್ ಡಿಸೈನ್ಸ್ ನ ರೇಮಂಡ್ ಡ್ರೆಸ್ ಅಲ್ಲದೆ ಫ್ಯಾಬ್ರಿಕ್ ಕೂಡ ಇದೆ. ನಮಗ್ ಬೇಕಾದ ರೀತಿಲಿ ಬ್ಲೇಸರ್ ಸೂಟ್ಸ್ ರೆಡಿ ಮಾಡಿ ಅಂದ್ರೆ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಆಗ್ಲಿ, ಅಲ್ಲಿಗೆ ಹೋಗೋಣ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜ ಪೇಟೆ. ನಿಧನ ಸುದ್ದಿ. ನಾಪೋಕ್ಲು ಸಮೀಪದ ಕೊಳಕೇರಿ ಬೊಮ್ಮಂಜಿಕೇರಿ ನಿವಾಸಿ ದಿವಂಗತ ತಟ್ಟಂಡ ಚಿನ್ನಪ್ಪ ಅವರ ಪುತ್ರ, ಬೆಂಗಳೂರಿನಲ್ಲಿ ವಾಸವಿರುವ ತಟ್ಟಂಡ ಉದಯ್ ಇಂದು ನಿಧನರಾದರು. 38 ವರ್ಷ ಪ್ರಾಯದ ತಟ್ಟಂಡ ಉದಯ್ ಅವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 11 ಗಂಟೆಗೆ ಕೊಳಕೇರಿ ಬೊಮ್ಮಂಜಗಿರಿಯ ಸ್ವಗೃಹದಲ್ಲಿ ನಡೆಯಲಿದೆ. ಗಾಳಿಬೀಡು ಗ್ರಾಮತರ ಬಾಳಂಜಿರ ಪೌತಿ ಗಣಪತಿ ಇಂಗಡಪೊಣ್ಣು ಗಂಗವ್ವ ಇಂದು ಮರಣಪಟ್ಟಿತು. 97 ವೈತರ ಬಾಳಂಜಿರ ಗಂಗವ್ವ ಇಂಗಡ ತಾಮನೆ ಚಟ್ಟಿಮಾನಿ ಕೊಟ್ಟಂಡ ಇಂಗಡ ಆಖಿರಿ ಕಾರ್ಯ ನಾಳೆ ಮಜ್ಜಂತರ ಮೀದ ಗಾಳಿಬೀಡು ಗ್ರಾಮತರ ಇಂಗಡ ಸ್ವಂತ ಮನೆ ನಡಪ. ಮಾದಾಪುರ ಬಿಳಿಗೇರಿ ಗ್ರಾಮತರ ಮಲ್ಲಜಿರ ಪೂವಯ್ಯ ರಾಜು ಐಂಗ ಇಂದು ಮರಣಪಟ್ಟಿತು. 70 ವೈತರ ಮಲ್ಲಜಿರ ಪೂವಯ್ಯ ರಾಜು ಐಂಗಡ ಆಖಿರಿ ಕಾರ್ಯ ನಾಳೆ ಮಜ್ಜನ ದಂಡು ಗಂಟೆಗೆ ಬಿಳಿಗೆರೆ ಗ್ರಾಮತರ ಐಂಗಡ ಸ್ವಂತ ಮನೆ ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾರು ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿನ ಚೊಟ್ಟಣ ದಿವ್ಯಾ ಪ್ರದೀಪ್. ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕೂಡ ನನಗೆ ಬೋರೆ ಬೋರೆ ಇಲಾಖೆ ರಾದನೆಲ್ ಇದೇ 13-15 ಮೂರ್ನಾಡು ಸರ್ಕಾರಿ ಮಿಡ್ಲ್ ಸ್ಕೂಲ್ ಕೊಡಗು ಜಿಲ್ಲಾ ಮಟ್ಟತ್ರ ಮಕ್ಕಳ ಕಲಿಕಾ ನಮ್ಮೆ ನಡಪ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಸಂಸ್ಕೃತಿ ಇಲಾಖೆ ರಾದನೆಲ್ ಮಡಿವಾಳ ಅಭಿವೃದ್ಧಿ ಸಂಘತ್ರ ಸಹಕಾರತೋಡೆ ಶ್ರೀ ಮಡಿವಾಳ ಮಾಚಿದೆ